ಚಿಕಿತ್ಸಾ ಮುದ್ರೆಗಳು ಅಂದರೆ ಏನು, ಇದರ ಒಂದು ವಿಶೇಷತೆ ಏನು, ಯಾವ್ಯಾವ ಸಂದರ್ಭಗಳಲ್ಲಿ ಮುದ್ರೆಗಳನ್ನು ನಾವು ಚಿಕಿತ್ಸೆಯ ರೂಪದಲ್ಲಿ ಬಳಕೆ ಮಾಡಬಹುದು, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ನಾಟ್ಯಶಾಸ್ತ್ರದಲ್ಲಿ ಮುದ್ರೆಗಳಿರುವುದನ್ನು ಬಳಕೆ ಮಾಡುವುದನ್ನು ನಾವು ನೋಡ್ತೀವಿ, ಆದರೆ ಆರೋಗ್ಯದ ದೃಷ್ಟಿಯಿಂದ ಈ ಮುದ್ರೆಗಳ ಬಳಕೆ, ಇದರ ಒಂದು ಹಿನ್ನೆಲೆ ಹಾಗೂ ಅದರ ಒಂದು ಮಹತ್ವ ಏನು? ಒಂದಿಷ್ಟು ಮುದ್ರೆ ಬಗ್ಗೆಯ ಮಾಹಿತಿಯನ್ನು ಪಡೆಯೋಣ. ಮುದ್ರೆ ಎಂದರೆ ಕೈ ಬೆರಳುಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಿ ಒಂದಿಷ್ಟು ಹೊತ್ತು ಇರಿಸಿಕೊಳ್ಳುವ ಭಂಗಿಯೇ ಆಗಿದೆ. ಮುದ್ರೆ ಪದಕ್ಕೆ ಸಂಸ್ಕೃತದಲ್ಲಿ ಭಾವ, ಸಂಜ್ಞೆ ಎಂಬ ಅರ್ಥವಿದೆ. ಮನಸ್ಸಿನ ಭಾವನೆಗಳನ್ನು ಹತೋಟಿಯಲ್ಲಿ ಇರಿಸಿಕೊಂಡು ಪ್ರಶಾಂತ ಸ್ಥಿತಿ ಕಾಪಾಡಿಕೊಂಡು ಏಕಾಗ್ರತೆ ಸಾಧಿಸಲು ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಈ ಮುದ್ರೆಗಳು ಸಹಾಯಕವಾಗುತ್ತದೆ. ಅಂದರೆ ಒಟ್ಟಾರೆಯಾಗಿ ಹೇಳ್ತಿದ್ರೆ ಮುದ್ರೆಗಳು ಯೋಗದ ಅಂಶವೆಂದು ಪರಿಗಣಿಸಲಾಗಿದೆ. ಕೈ ಬೆರಳುಗಳ ವ್ಯವಸ್ಥಿತ ಚಲನೆಯಲ್ಲಿ ಮಾಡೋದು. ಆಲ್ ಫಿಂಗರ್ಸ್ ಆರ್ ಸೋ ಪವರ್ಫುಲ್. ಎಲ್ಲ ಬೆರಳುಗಳು ಚೇತನದಾಯಕ. ಈ ಉದಾಹರಣೆಗೆ ಹೆಬ್ಬೆರಳಿಗೆ ಅಗ್ನಿ ತತ್ವ, ತೋರು ಬೆರಳಿಗೆ ವಾಯುತತ್ವ, ಮಧ್ಯ ಬೆರಳಿ ಆಕಾಶ, ಉಂಗುರ ಬೆರಳಿಗೆ ಪೃಥ್ವಿ ತತ್ವ, ಚಿಕ್ಕ ಬೆರಳಿಗೆ ಕಿರು ಬೆರಳಿಗೆ ಜಲತತ್ವ. ಯಾಕೆ ಅದಕ್ಕೆ ಅದರದ್ದೇ ಆದ ಕೆಲಸ ನಿರ್ವಹಣೆ ಮಾಡ್ತದೆ. ಹಾಗೂ ನಮ್ಮ ದೇಹದಲ್ಲಿ ಪಂಚಭೂತಗಳಿವೆ. ಈ ಪಂಚಭೂತಗಳು ಈ ಐದು ತತ್ವಗಳನ್ನು ಪ್ರತಿನಿಧಿಸುತ್ತದೆ. ಈಗಾಗಲೇ ಹೇಳಿದಂತೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರುಣ, ಜಲ ಅಂತೇಳಿ ಈ ರೀತಿ ಐದು ಬೆರಳುಗಳು. ಅದರ ಹೆಡ್ ಹೆಬ್ಬೆರಳು ಅಗ್ನಿ. ಉದಾಹರಣೆಗೆ ಈಗ ತೋರು ಬೆರಳು ಗಾಳಿ ತತ್ವ, ಹೆಬ್ಬೆರಳು ಅಗ್ನಿ ತತ್ವ. ತೋರು ಬೆರಳಿನ ಅಗ್ರಭಾಗ ಹೆಬ್ಬೆರಳಿನ ಅಗ್ರಭಾಗ ಮೃದುವಾಗಿ ಸ್ಪರ್ಶಿಸಿದ ಕೂಡಲೇ ಅಲ್ಲಿ ಕೆಲಸ ನಿರ್ವಹಣೆ ಮಾಡ್ತದೆ. ಅದು ಹೇಗೆ ಅಂದರೆ ಕೈ ಬೆರಳುಗಳ ಅಗ್ರಭಾಗದ ನರತಂತುಗಳು, ಈಗ ನಮ್ಮ ದೇಹದಲ್ಲಿ ಒಂದಿಷ್ಟು ವೈರ್ಗಳಿವೆ, ಆ ವೈರ್ಗಳೆಲ್ಲ ಎಂಡಾಗುವುದು 72,000 ವಾಯುನಾಡುಗಳು, ಅದೆಲ್ಲ ವೈರ್ಗಳ ಎಂಡಾಗುವುದು ನಮ್ಮ ಕೈ ಬೆರಳುಗಳ ಹೊರ ವಲಯದಲ್ಲಿ, ಕಾಲಿನ ಹೊರ ವಲಯದಲ್ಲಿ. ಅದು ಹೆಬ್ಬೆರಳು ಅಗ್ನಿ. ಅಗ್ನಿ ಉಳಿದ ಬೆರಳಿಗೆ ಟಚ್ ಮಾಡಿದ್ರೆ ಸಮತೋಲನ ಆಗ್ತದೆ. ಟೋಟಲ್ಲಿ ಇಲ್ಲಿ ತತ್ವಗಳು. ಮತ್ತು ಅಲ್ಲದೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ತಾರೆ, ನಮ್ಮ ಕೈಯಲ್ಲಿ 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ, 9 ಗ್ರಹಗಳಿವೆ. ಈಗ ಉದಾಹರಣೆಗೆ ನಾವೀಗ ಹೆಬ್ಬೆರಳಿಗೆ ಅಲ್ಲಿ ನಾವು ಇಲ್ಲಿ ಹೇಳ್ತೀವಿ, ಸೂರ್ಯ ಯ ಚಂದ್ರ ಯ ಮಂಗಳ ಯ ಬುಧ ಯ ಚ ಗುರು ಶುಕ್ರ ಶನಿ ಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ ಅಂತೇಳಿ. ಅಂದರೆ ಹೆಬ್ಬೆರಳು ಶುಕ್ರ ಗ್ರಹ, ತೋರು ಬೆರಳು ಗುರು ಗ್ರಹ, ಮಧ್ಯ ಬೆರಳು ಶನಿ ಗ್ರಹ, ಹಾಗೆ ಪೃಥ್ವಿ ಈ ಮೂಳೆಗಳು ಮಾಂಸಖಂಡಗಳು ಆ ಪೃಥ್ವಿ ತತ್ವ ಅದು ಸೂರ್ಯಗ್ರಹ, ಕಿರುಬೆರಳು ಜಲ ಬುಧ ಗ್ರಹ ಅಂತೇಳಿ. ಹಾಗೆ ಕೈಗಳಲ್ಲಿ ಗ್ರಹಗಳಿವೆ. ಇದನ್ನೆಲ್ಲ ಸಮತೋಲನ ಮಾಡಲಿಕ್ಕೆ ನಾವು ಮುದ್ದೆಗಳನ್ನು ಮಾಡುವಂಥದ್ದು. ಅಂದರೆ ಯಾವ ತತ್ವದ ಆಧಾರದ ಮೇಲೆ ಇದು ಚಿಕಿತ್ಸಾ ರೂಪದಲ್ಲಿ ಬಳಕೆಯಾಗ್ತದೆ? ಸಾಮಾನ್ಯವಾಗಿ ಈಗ ಅಲ್ಲಿ ಹೆಬ್ಬೆರಳು ಅಗ್ನಿ ತತ್ವ ಅಂದರೆ ಮೂಳೆಗಳು ಮಾಂಸಖಂಡಗಳು, ಅಂದರೆ ಈ ನಮ್ಮ ದೇಹದ ಉಷ್ಣಾಂಶವನ್ನು ಸರಿಪಡಿಸುವ ಕೆಲಸ ಹೆಬ್ಬೆರಳಿಗೆ. ತೋರು ಬೆರಳು ಗಾಳಿ ತತ್ವ, ನನ್ನ ದೇಹದ ಶ್ವಾಸಕೋಶಕ್ಕೆ ಉಸಿರಿಗೆ ಸಂಬಂಧಪಟ್ಟ ದೋಷಗಳನ್ನು ಹೆಬ್ಬೆರಳು ಮತ್ತು ತೋರು ಬೆರಳು ಸ್ಪರ್ಶ ಮಾಡಿದ ಕೂಡಲೇ ಅಲ್ಲಿ ವಾಯುತತ್ವ, ಅದನ್ನು ಸಮತೋಲನ ಮಾಡಿ, ಅತಿಯಾದ ವಾಯು ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ಅದನ್ನು ಸಮತೋಲನ ಮಾಡಲಿಕ್ಕೆ ತೋರು ಬೆರಳು ಮತ್ತು ಹೆಬ್ಬೆರಳಿನ ತುದಿ ಸ್ಪರ್ಶ ಮಾಡಿದ ಕೂಡಲೇ ಅಲ್ಲಿ ಸಮತೋಲನ ಆಗ್ತದೆ. ಅಗ್ನಿತತ್ವ ಮತ್ತು ವಾಯುತತ್ವ, ಮಧ್ಯದ ಬೆರಳು ಆಕಾಶ ಅಂತರಿಕ್ಷ ಮನಸ್ಸನ್ನು ಸರಿ ಮಾಡಲಿಕ್ಕೆ, ಅದಕ್ಕೆ ನಾವು ಶನಿಗ್ರಹ ಅಂತ ಹೇಳ್ತೀವಿ. ಅವಾಗ ಹೆಬ್ಬೆರಳು ಅಗ್ನಿತತ್ವ, ಮಧ್ಯದ್ದು ಈ ಮಧ್ಯದ ಬೆರಳಿನ ಏನು ಈಗ ನಾವು ಹೇಳಿದಂಥ ಮನಸ್ಸಿಗೆ ಸಂಬಂಧಪಟ್ಟ ದೋಷಗಳನ್ನು ಸರಿ ಮಾಡಲಿಕ್ಕೆ 5. ಆಮೇಲೆ ಉಂಗುರ ಬೆರಳು ಪೃಥ್ವಿ ತತ್ವ, ಮೂಳೆಗಳು ಮಾಂಸಖಂಡಗಳು ಮೇದೋಜರಕ ಪ್ಯಾಂಕ್ರಿಯಾಸ್. ಉದಾಹರಣೆಗೆ ಡಯಾಬಿಟಿಕ್ ಇದ್ದವರಿಗೆ ಉಂಗುರ ಬೆರಳು ಮತ್ತು ಹೆಬ್ಬೆರಳಿನ ಅಗ್ರಭಾಗ. ಈ ಹೆಬ್ಬೆರಳು ಹೆಡ್, ಅದು ಈ ಪಂಚಭೂತಗಳಲ್ಲಿ ಹೆಡ್, ಅದು ಈ ಒಂದಕ್ಕೊಂದು ಸ್ಪರ್ಶ ಮಾಡಿದ ತಕ್ಷಣ ಸಮತೋಲನ ಆಗ್ತದೆ. ಕಿರುಬೆರಳು ಜಲತತ್ವ, ಮಲ ಮೂತ್ರ ಕಣ್ಣೀರು ಸ್ಪರ್ಮು ಓವರಿ ಇತ್ಯಾದಿಯನ್ನೆಲ್ಲ ಸರಿ ಮಾಡಲಿಕ್ಕೆ, ಅಂದರೆ ಹೆಬ್ಬೆರಳಿನ ಅಗ್ರಭಾಗ ಕಿರುಬೆರಳಿನ ಅಗ್ರಭಾಗ ಸ್ಪರ್ಶ ಮಾಡಿದ ಕೂಡಲೇ ಈ ಮಲ ಮೂತ್ರ ಕಣ್ಣೀರು ಸ್ಪರ್ಮ್ ಓವರಿ ಅದೆಲ್ಲ ತತ್ವಗಳನ್ನು ಹೆಚ್ಚಿದರೆ ಕಡಿಮೆ ಬ್ಯಾಲೆನ್ಸ್ ಮಾಡಿಕೊಡ್ತದೆ. ಬೆರಳನ್ನು ಬಗ್ಗಿಸಿದರೆ ಅದು ತತ್ವ ಹೆಚ್ಚಾಗ್ತದೆ. ಇದು ಅಗ್ರಭಾಗಕ್ಕಾದರೆ ಸಮತೋಲನ ಆಗ್ತದೆ. ಹಾಗೆಲ್ಲ ಲೆಕ್ಕ ಇದೆ. ಕುಗ್ಗಿಸೋದು, ಈಗ ನಾನು ಬೆರಳನ್ನು, ಈಗ ನನ್ನ ದೇಹದಲ್ಲಿ ವಾಯುತತ್ವ ಜಾಸ್ತಿ ಇದೆ, ನಾನು ತೋರು ಬೆರಳು ವಾಯುತತ್ವ ಅದನ್ನು ಹೆಬ್ಬೆರಳಿನ ಬುಡಕ್ಕಿಟ್ಟು ಹೆಬ್ಬೆರಳನ್ನು ತೋರು ಬೆರಳಿನ ಮೇಲಿಟ್ಟ ಕೂಡಲೇ ಆ ದೇಹದಲ್ಲಿರುವ ಅಧಿಕ ವಾಯು ಕಡಿಮೆ ಆಗ್ತದೆ. ಹಾಗೆ ಅದು ಕೆಲಸ ನಿರ್ವಹಣೆ ವೈಜ್ಞಾನಿಕವಾಗಿ. ಸ್ವಲ್ಪ ಇದರ ಹಿನ್ನೆಲೆಯನ್ನು ಹೇಳಿ. ಈಗ ಋಷಿ ಮುನಿಗಳು ಕೂಡ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಈ ಮುದ್ರೆಗಳ ಬಳಕೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಹೌದು, ಇದರ ಸ್ವಲ್ಪ ಒಳ್ಳೆಯ ಪ್ರಶ್ನೆ ಸರ್ ತಾವು ಕೇಳಿದ್ದು. ಸಾಮಾನ್ಯವಾಗಿ ಈ ಮುದ್ರೆ ಹೇಗಪ್ಪ ಇದು ಆಗ್ತದ ಇಲ್ವಾ ತುಂಬಾ ಮಂದಿ ಕೇಳ್ತಾರೆ. ಈಗ ಚಿಕಿತ್ಸಾ ವಿಧಾನ ಹಲವಿದೆ, ಅಲೋಪತಿ, ಹೋಮಿಯೋಪತಿ, ಆಯುರ್ಪತಿ, ನ್ಯಾಚುರೋಪತಿ, ಜಲಪತಿ, ಸಿದ್ಧ ಯುನಾನಿ, ಎಲ್ಲದಕ್ಕೂ ಅದರದ್ದೇ ಆದ ಒಳ್ಳೊಳ್ಳೆಯ ಪ್ರಯೋಜನಗಳಿವೆ. ಇಲ್ಲಿ ಮುದ್ದೆಗಳು ನಮ್ಮ ಪೂರ್ವಜರು ಮಾಡ್ತಾ ಇದ್ರು. ಅಂದರೆ ಹಿಂದೆ, ಈಗ ನಾವು ಕಲಿಯುಗದಲ್ಲಿದ್ದೇವೆ, ಹಿಂದೆ ಸತ್ಯಯುಗ ಕೃತಯುಗ ಅವಾಗ ದೇವತೆಗಳು ಮಾನವರು ಒಟ್ಟಿಗಿದ್ದರಂತೆ, ಇದು ಗ್ರಂಥಗಳಲ್ಲಿರುವ ಮಾಹಿತಿಗಳು. ಅವಾಗ ಮಾನವನಿಗೆ ಅಷ್ಟಭುಜಗಳಿತ್ತು. ಆಮೇಲೆ ತ್ರೇತಾಯುಗ ಬಂತು, ಆವಾಗ ರಾವಣ ಸೀತೆ ಅಪಹರಣ, ಆಗ ಮಾನವನಿಗೆ ಆರು ಭುಜ ಆಯಿತು. ಮತ್ತೆ ದ್ವಾಪರ ಯುಗ ಬಂತು, ಆಗ ಮಾನವನಿಗೆ ನಾಲ್ಕು ಭುಜ ಆಯಿತು, ದ್ರೌಪದಿ ಅಪಹರಣ ಎಲ್ಲ ಆಯಿತು. ಇದು ಏನು ದಾಖಲೆಯಲ್ಲಿ ಇರುವಂತಹ ಮಾಹಿತಿಗಳು. ಈ ಏನಿಗೆ ಹೇಳಿದಂತಹ ಸತ್ಯದಲ್ಲಿ ದೇವತೆಗಳು ಮಾನವರು ಒಟ್ಟಿಗಿದ್ರು ಅಂದ್ರೆ ಅಷ್ಟು ಒಳ್ಳೆಯ ರೀತಿ. ಏನಾದ್ರು ಮಾನವರಿಯಲ್ಲಿ ಆರೋಗ್ಯ ಕೆಟ್ಟಾಗ ದೇವತೆಗಳು ಕೂಡಲೇ ಮುದ್ರೆ ಮೂಲಕ ಇಂಥದ್ದು ಮುದ್ರೆ ಮಾಡಿ ಆಗ ಅವನಿಗೆ ಅಷ್ಟ ಭುಜಗಳಿತ್ತು. ಆಮೇಲೆ ಆರಾಯಿತು, ದ್ವಾಪರಯುಗದಲ್ಲಿ ನಾಲ್ಕಾಯಿತು. ಈಗ ಮಾನವರ ತೊಂದರೆ ಜಾಸ್ತಿಯಾಗಿ ಏನು, ಇನ್ನು ನಾವು ನಿಮಗೆ ದರ್ಶನ ಕಾಣುವುದಿಲ್ಲ, ಇನ್ನು ನಾವು ಲೈವ್ ಕಾಣುವುದಿಲ್ಲ, ಇನ್ನು ಏನಿದ್ರು ನಮ್ಮನ್ನು ಮೂರ್ತಿ ರೂಪದಲ್ಲಿ ನೋಡಿ ಅಂತ ಹೇಳಿ. ಈಗ ದೇವರು ಉದಾಹರಣೆ, ನಾವು ತಿರುಪತಿ ತಿಮ್ಮಪ್ಪ ಶ್ರೀನಿವಾಸ ನೋಡಿ, ಅಭಯಹಸ್ತ ವರದ ಎಲ್ಲ ಕಾಣ್ತೇವೆ, ಶಬರಿಮಲೆ ಚಿನ್ಮುದ್ದೆ ಕಾಣ್ತೇವೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಶಿಲಾ ಬಾಲಿಕೆಯಲ್ಲಿ ಮುದ್ದೆಗಳನ್ನ ನೋಡ್ಬೋದು. ಹಾಗೆ ನಾವು ದೇವರ ಮೂರ್ತಿಯ ಮುದ್ದೆ ನೋಡಿಕೊಂಡು ನಾವು ಮಾಡಿ ಅಂತ ನಮಗೆ ಇದು. ಹಾಗೆ ಕಲಿಯುಗದಲ್ಲಿ ನಮಗೆ ಎರಡೇ ಭುಜ ಆದ ಕಾರಣ, ಮತ್ತೆ ಚೀನಾ ಆಮೇಲೆ ಟಿಬೆಟಿಯನ್ ಹಾಗೆ ನಮ್ಮ ಬೇರೆ ಬೇರೆ ಈ ಅದರ ಕೆಲವು ದಾಖಲೆ, ಈ ಹರಪ್ಪ ಮೋಹಂಜೊದಾರೋದಲ್ಲಿ ಅದರ ಶಿಲಾ ಬಾಲಿಕೆಯಲ್ಲಿ ಕೆಲವು ದಾಖಲೆಗಳೆಲ್ಲವೆ. ಇದು ಹೌದು, ಇಂಡೋನೇಷ್ಯಲ್ಲಿ ಸಹ ಇದೆ ಇದರ ಬಗ್ಗೆ ದಾಖಲೆಗಳೆಲ್ಲ, ಮುದ್ದೆ ಮೂಲಕ ಸರಿಪಡಿಸಬಹುದು ಎಂಬ ಮಾಹಿತಿ ಅಲ್ಲಿ ನಮಗೆ ಒದಗಿ ಬರುತ್ತದೆ. ಅಂದರೆ ಈ ಮುದ್ದೆಗಳಿಂದ ವಿಶೇಷವಾಗಿ ನಾವು ಈಗ ಸರಳವಾಗಿ ಹೇಳ್ತಿದ್ರೆ, ಈ ನಮ್ಮ ಕೈ ಬೆರಳುಗಳ ವ್ಯವಸ್ಥಿತ ಚಲನೆ ಮಾಡುವಂಥದ್ದು ಈ ಮುದ್ದೆಗಳು. ಕೆಲವೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಪ್ರಾಣ ಮುದ್ರೆ ಹಾಗಂದ್ರೆ ಏನು, ಹಾಗೆ ಮಾಡುವಂತಹ ವಿಧಾನ ಹೇಗೆ, ಏನೇನು ಅನುಕೂಲತೆ ಇದೆ? ಪ್ರಾಣ ಮುದ್ರೆ ಇಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆ ಆಗಲಿಕ್ಕೆ, ಆಯಾಸ ಪರಿಹಾರಕ್ಕೆ, ವಿಟಮಿನ್ ಕೊರತೆ. ಈಗ ನಮಗೆ ಪ್ರಾಣಶಕ್ತಿ ವೀಕ್ ಆಗಬಾರ್ದು, ಕಣ್ಣು ಕೆಂಪಾಗೋದು, ಕಣ್ಣು ಉರಿ ಇತ್ಯಾದಿ ನಿಯಂತ್ರಣಕ್ಕೆ ಪ್ರಾಣ ಮುದ್ರೆ. ಅಂದರೆ ಹೆಬ್ಬೆರಳು ಅಗ್ನಿತತ್ವ, ಕಿರುಬೆರಳು ಜಲತತ್ವ, ಹೆಬ್ಬೆರಳು ಕಿರುಬೆರಳು ಉಂಗುರ ಬೆರಳಿನ ಅಗ್ರಭಾಗದ ನರತಂತುಗಳು ಅದರ ಬ್ರೈನ್ಗೆ ಅಟ್ಯಾಚ್ ಆಗ್ತದೆ. ಈಗ ಪ್ರಾಣ ಮುದ್ರೆ ಮಾಡುವ ಕ್ರಮ ಹೀಗೆ: ಹೆಬ್ಬೆರಳಿನ ಅಗ್ರಭಾಗ, ಕಿರುಬೆರಳಿನ ಅಗ್ರಭಾಗ, ಉಂಗುರ ಬೆರಳಿನ ಅಗ್ರಭಾಗ ಸ್ಪರ್ಶಿಸಿ, ಉಳಿದ ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನು ನೇರವಾಗಿಸಬೇಕು. ಅದಕ್ಕೆ ನಾವು ಪ್ರಾಣ ಮುದ್ರೆ ಹೇಳ್ತೇವೆ. ಅದೆಲ್ಲ ಮೆತ್ತಗೆ ಮಾಡಬೇಕು. ಮುದ್ರೆಯನ್ನು ಯಾವ ಹೊತ್ತಿಗೂ ಮಾಡ್ಬೋದು, ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್, ಬೆಳಿಗ್ಗೆ ಸಂಜೆ. ಆದರೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇನ್ನಷ್ಟು ಪ್ರಯೋಜನ ಜಾಸ್ತಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗೆ ಈ ಪ್ರಾಣ ಮುದ್ರೆ ಮಾಡೋದ್ರಿಂದ ನಿತ್ರಾಣ ಕಡಿಮೆ ಆಗ್ತದೆ, ಆಯಾಸ ಪರಿಹಾರ ಆಗ್ತದೆ, ವಿಟಮಿನ್ನ ಕೊರತೆ ಅಂದರೆ ಈ ಹೆಬ್ಬೆರಳಲ್ಲಿ ವಿಟಮಿನ್ ಇ ಇದೆ, ತೋರು ಬೆರಳಲ್ಲಿ ವಿಟಮಿನ್ ಎ, ಮಧ್ಯ ಬೆರಳು ಅಂದರೆ ಶನಿಗ್ರಹ ಅಂದರೆ ಆಕಾಶ ತತ್ವ ಅದರಲ್ಲಿ ಐರನ್. ಈಗ ನನಗೆ ಐರನ್ ಕಡಿಮೆ ಆದ ಕೂಡಲೇ ನಾನು ಹೆಬ್ಬೆರಳಿನ ಅಗ್ರಭಾಗ ಮತ್ತು ಮಧ್ಯದ ಬೆರಳಿನ ಅಗ್ರಭಾಗ ಸ್ಪರ್ಶ ಮಾಡಿ ಅದಕ್ಕೆ ಒಂದು ಮಂತ್ರ, ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿ, ನಾನೇನು ಊಟ ಮಾಡಿದ್ದೀನಿ ಅಥವಾ ಅಲ್ಲಿ ಏನು ತಿಂದಂಥ ಆಹಾರ ಸೊಪ್ಪು ತರಕಾರಿ ಅದೆಲ್ಲ ಅಬ್ಸರ್ವ್ ಮಾಡಿ ಸಕ್ಕು ಮಾಡ್ತದೆ. ಉಂಗುರ ಬೆರಳಲ್ಲಿ ವಿಟಮಿನ್ ಡಿ ಇದೆ, ಚಿಕ್ಕ ಬೆರಳು ಬುಧಗ್ರಹ ಅಂದರೆ ಜಲತತ್ವ ಅದರಲ್ಲಿ ವಿಟಮಿನ್ ಸಿ ಇದೆ. ಹಾಗೆ ಅದಾವೆ. ಈಗ ಪ್ರಾಣ ಮುದ್ರೆ ತಾವು ಕೇಳಿದಾಗೆ ಹೆಬ್ಬೆರಳಲ್ಲಿ ವಿಟಮಿನ್ ಇ ಹಾಗೆ ಸಿ ಡಿ ಈ ರೀತಿ ವೈಟಮಿನ್ಸ್ಗಳು ನಮ್ಮ ದೇಹದ ಒಳಕ್ಕೆ ಹೋಗ್ತದೆ. ಹಾಗೆ ಪ್ರಾಣ ಮುದ್ರೆ ಇದನ್ನು ನಾವು ನಮ್ಮ ಯೋಗ ತರಬೇತಿಯಲ್ಲಿ ಇದನ್ನು ಕೊಡುವಾಗ ನನ್ನ ಪ್ರಕಾರ ನಾವೆಲ್ಲರೂ ಕಡ್ಡಾಯವಾಗಿ ಒಂದು 10 ನಿಮಿಷ ಎಲ್ಲರೂ ಮಾಡಬೇಕು. ವಯಸ್ಸಾದರೂ ಒಂದು 10-20 ನಿಮಿಷ ಮಾಡಬೇಕು. ಯಾಕೆಂದರೆ ಎಲ್ಲ ವೈಟಮಿನ್ಸ್ ಹೋಗ್ತದೆ, ನಿತ್ರಾಣ ಕಡಿಮೆ ಆಗ್ತದೆ, ಆಯಾಸ ಮತ್ತು ನಮ್ಮ ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ ಈ ಪ್ರಾಣ ಮುದ್ರೆ. ಇನ್ನು ಜ್ಞಾನ ಮುದ್ರೆ ಅಥವಾ ಚಿನ್ ಮುದ್ರೆ ಇದರ ಬಗ್ಗೆ ಇದು ಸಹ ಒಂದು ಒಳ್ಳೆಯ ಪ್ರಶ್ನೆ. ಈಗಿನ ಪ್ರಸಕ್ತ ಪರಿಸ್ಥಿತಿಗೆ ಜ್ಞಾನ ಮುದ್ರೆ, ಚಿನ್ ಮುದ್ರೆ, ಅರಾಳ ಮುದ್ರೆ ಅಂದರೆ ತೋರು ಬೆರಳು ಗುರುಗ್ರಹ ವಾಯುತತ್ವ, ಹೆಬ್ಬೆರಳು ಅಗ್ನಿತತ್ವ ಮೇಷರಾಶಿ ಅಂತೇಳಿ ಹೇಳ್ತೇವೆ. ಹೆಬ್ಬೆರಳಿನ ಅಗ್ರಭಾಗ, ತೋರು ಬೆರಳಿನ ಅಗ್ರಭಾಗ ಮೃದುವಾಗಿ ಸ್ಪರ್ಶಿಸಿದಾಗ ಉಳಿದ ಬೆರಳು, ಕಿರುಬೆರಳು, ಉಂಗುರ ಬೆರಳು, ಮಧ್ಯ ಬೆರಳು ನೇರ, ಈ ಇದನ್ನು ನಮ್ಮ ತೊಡೆಯ ಮೇಲಿಟ್ಟು, ಮಂಡಿ ಮೇಲಿಟ್ಟು ಚಿನ್ ಮುದ್ರೆ ಅಂತ ಹೇಳ್ತೇವೆ. ಆ ಮುದ್ರೆ ಧಾರಣೆ ಮಾಡಿ ಸುಮಾರು 10-20 ನಿಮಿಷ ಇರಬೇಕು. ಇಲ್ಲಿ ನಮ್ಮ ವಾಯುತತ್ವ ಮತ್ತು ಅಗ್ನಿತತ್ವ ಸಮ, ಗುರು ಮತ್ತು ಶುಕ್ರ, ತೋರು ಬೆರಳು ಗುರುಗ್ರಹ, ಹೆಬ್ಬೆರಳು ಶುಕ್ರಗ್ರಹ, ಇದು ಎರಡು ಅಗ್ರಭಾಗ ಸ್ಪರ್ಶ ಆದಗಳೇ ಮಿದುಳಿನ ನರತಂತುಗಳು ಜೋಡಣೆಯಾಗಿ ಅಲ್ಲಿ ಮನಸ್ಸು ಬ್ಯಾಲೆನ್ಸ್ ಆಗ್ತದೆ. ಯಾಕೆಂದರೆ ಅಗ್ನಿ ಮತ್ತು ವಾಯು ಸೇರಿದವುಗಳೇ ಸಮತೋಲನ, ಗುರು ಮತ್ತು ಶುಕ್ರಗ್ರಹ ಸೇರಿದವುಗಳು ಅಲ್ಲಿ ಒಳ್ಳೆಯದಾಗ್ತದೆ. ಗುರು ದೆಸೆ, ಶುಕ್ರ ದೆಸೆ ಅಂತೇಳಿ ಹೇಳ್ತೇವೆ ನಾವು. ಹಾಗೆ ಅದಲ್ಲದೆ ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ ಹೇಳ್ತೇವೆ ನಾವು. ವರ್ಷಕ್ಕೊಮ್ಮೆ ಶಾಲೆಯಲ್ಲಿ ನಾವು ಶಾರದ ಪೂಜೆ ಎಲ್ಲ ಮಾಡೋದು. ಅದಕ್ಕೋಸ್ಕರ ನಾವು ಯಾರು ತೋರು ಬೆರಳು ಮತ್ತು ಹೆಬ್ಬೆರಳ ತುದಿ ಯೋಗ ಮಾಡುವಾಗ ಬಹುಶಃ ತಾವು ಗಮನಿಸೋರು, ಈಗ ಪದ್ಮಾಸನ, ವಜ್ರಾಸನ, ಯಾವುದೇ ಆಸನ ಮಾಡುವಾಗ ನೋಡೆಲ್ಲ ಮುದ್ರೆ ಮಾಡಿ, ಚಿನ್ ಮುದ್ದೆ ಮಾಡಿ, ಬೆನ್ನು ಕುತ್ತಿಯ ಕತ್ತು ನೇರ ಮಾಡಿ, ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ಚಿನ್ ಮುದ್ದೆಯಲ್ಲಿ ಮಾಡಿಸ್ತಾರೆ. ಯಾಕಂದರೆ ಅವನಿಗೆ ಏಕಾಗ್ರತೆ ಬೇಕು, ಕಾನ್ಸಂಟ್ರೇಷನ್ ಬೇಕು. ಯಾರು ಚಿನ್ಮುದ್ರೆಯನ್ನು ಧಾರಣೆ ಮಾಡಿ ಒಂದು 10-20 ನಿಮಿಷ ಮಾಡ್ತಾರೆ, ಅಗಾಧವಾದ ನೆನಪು ಶಕ್ತಿ, ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಮೆಮೊರಿ ಹೆಚ್ಚಾಗಲಿಕ್ಕೆ, ಒತ್ತಡ ನಿವಾರಣೆಗೆ, ಟೆನ್ಷನ್ ಕಮ್ಮಿ ಆಗಲಿಕ್ಕೆ, ನೆಗೆಟಿವ್ ಥಾಟ್ಸ್ ಬಂದಾಗಲಿಕ್ಕೆಲ್ಲ ಜ್ಞಾನ ಸರಸ್ವತಿ ಮುದ್ರೆ. ಯಾಕೆ ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ. ನಾವಲ್ಲಿ ಎಂತ ಮಾಡ್ತೇವೆ ಅಂದರೆ ಈ ಮುದ್ರೆಯೊಟ್ಟಿಗೆ ಮಂತ್ರ ಹಾಕಿದ್ರೆ ಒಳ್ಳೆಯದು. ಮಂತ್ರ ಹಾಕಿದ ಕೂಡಲೇ ಸೌಂಡ್ ಥೆರಪಿ ಆಗ್ತದೆ ನಮ್ಮಲ್ಲಿ ದೇಹದಲ್ಲಿ ಬೇರೆ ಬೇರೆ ರೀತಿಯ ಅಂಗಾಂಗಗಳು, ಭಾಗಗಳು, ಜೀವಕೋಶ, ಅದಕ್ಕೆ ಮಂತ್ರ ಬಿದ್ದುಗಳು ಅದು ಆಕ್ಟಿವೇಟ್ ಆಗ್ತದೆ. ಹಾಗೆ ಅದು ಚಕ್ರಗಳು ಆಕ್ಟಿವೇಟ್ ಆಗ್ತದೆ, ಸಹಸ್ರ ಈ ಸಪ್ತ ಚಕ್ರಗಳಲ್ಲಿ ಆ ಚಕ್ರಗಳು ಆಕ್ಟಿವೇಟ್ ಆಗ್ತದೆ. ಮುದ್ರಾ ಫಿಸಿಯೋಥೆರಪಿ ಆಗ್ತದೆ. ಈಗ ತಾವು ಹೇಳಿದಾಗೆ ಜ್ಞಾನ ಮುದ್ರೆಗೆ ನಾವು ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೈ ನಮಃ ಅಂತೇಳಿ 16, 32, 48, 64, 108 ಬಾರಿ ಮಾಡಿದರೆ ಬಹಳ ಒಳ್ಳೆಯದು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ. ಮಂತ್ರ ಬೇಡ, ಸುಮ್ಮನೆ ತೋರು ಬೆರಳು ಹೆಬ್ಬೆಣ್ಣು ತುದಿಯಿಟ್ಟು ಟೈಸ್ ಮೇಲೆ ಅಥವಾ ಮಣ್ಣಿ ಮೇಲೆ ಇಟ್ಟು ಹಾಗೆ ಒಂದು 10-20 ನಿಮಿಷ ಮಾಡ್ಬೋದು. ಸಾಮಾನ್ಯವಾಗಿ ಮುದ್ರೆ ಹಾಕುವಂತಹ ಸಂದರ್ಭದಲ್ಲಿ ಕಣ್ಣನ್ನು ಮುಚ್ಚಬೇಕು ಅಂತ ಹೇಳ್ತೀವಿ, ಯಾಕೆ ಇದು? ಅಲ್ಲ, ಕಣ್ಣು ಎರಡು ಸಹ ಮಾಡ್ಬೋದು. ಈ ಕಣ್ಣು ಮುಚ್ಚಬೇಕು ಅಂತ ಇಲ್ಲ, ಈ ಧ್ಯಾನಕ್ಕೆ ಪ್ರಾಣಾಯಾಮಕ್ಕೆಲ್ಲ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿದ್ರೆ ಅವನ ಮನಸ್ಸು ಏಕಾಗ್ರತೆ ಇರ್ತದೆ, ಅವಾಗ ನಮ್ಮ ಏನು ಬಯಕೆಗಳು ಕೋರಿಕೆಗಳು ಹೇಳಲಿಕ್ಕೆ ಒಳ್ಳೆಯದು. ಈಗ ಕುಬೇರ ಮುದ್ರೆ ಅಂತ ಇದೆ, ಕುಬೇರ ಮುದ್ರೆ ನಾವು ಕಣ್ಣು ಮುಚ್ಚಿ ಓಂ ಕುಬೇರಾಯ ನಮಃ ಅಂತೇಳಿ, ಆಗ ನಮ್ಮ ಇಷ್ಟಾರ್ಥ, ನಮ್ಮ ಏನು ಮನಸ್ಸಿನ ಡಿಸೈರ್ ಈಡೇರಲಿಕ್ಕೆ ಆ ಮುದ್ರೆ ಮಾಡಿ ಅಂತ ನಾವಲ್ಲಿ ಕುಬೇರ ಮುದ್ರೆಯ ಮೂಲಕ ಹೇಳ್ತೇವೆ. ಆದ ಕಾರಣ ಮುದ್ರೆಗಳನ್ನು ನನ್ನ ಪ್ರಕಾರ ಯಾವ ಹೊತ್ತಿಗೂ ಮಾಡ್ಬೋದು. ಈ ಕೆಲವೊಮ್ಮೆ ಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಿಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ವಾಕಿಂಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೇ ರೀತಿಯ ಫಿಸಿಯೋಥೆರಪಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥವ್ರಿಗೆ ಮುದ್ರೆಗಳು, ವಯಸ್ಸಾದವರಿಗೆ, ಈ ಕಾಯಿಲೆ ಇದ್ದವರಿಗೆ ಮಲಗಿಕೊಂಡು ಮಾಡ್ಬೋದು, ಕುಳಿತುಕೊಂಡು ಮಾಡ್ಬೋದು. ಇನ್ನೊಂದು ಪ್ರಮುಖವಾದಂತಹ ಮುದ್ರೆ ಅಂದರೆ ಆಕಾಶ ಮುದ್ರೆ. ಇದರ ಒಂದು ಮಹತ್ವ ಏನು? ಆಕಾಶ ಮುದ್ರೆ ಅಂದರೆ ಅಂತರಿಕ್ಷ, ಆಕಾಶ ಅಂದರೆ ಮಧ್ಯದ ಬೆರಳು. ಅಂದರೆ ಇಲ್ಲಿ ಮಧ್ಯದ ಬೆರಳಿನ ಅಗ್ರಭಾಗ, ಹೆಬ್ಬೆರಳಿನ ಅಗ್ರಭಾಗ ಸ್ಪರ್ಶಿಸಿ ಉಳಿದ ಬೆರಳುಗಳು ನೇರ, ಇದೆಲ್ಲ ಮೃದುವಾಗಿ. ಅಂದರೆ ಮಧ್ಯದ ಬೆರಳು ನಾವು ಶನಿ ಗ್ರಹ ಅಂತ ಹೇಳ್ತೀವಿ. ಅಂದರೆ ಆಕಾಶ, ಆಕಾಶ ತತ್ವ ಅಂದರೆ ಮೈಂಡ್ ಮೇಜ್, ಮನಸ್ಸನ್ನು ಸರಿ ಮಾಡಲಿಕ್ಕೆ ಈ ಸ್ಪೇಸ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅದರ ಏನು ಈಗ ನಮ್ಮ ಮನಸ್ಸು ಆಕಾಶ ತತ್ವ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಶನಿಗೆ, ಶನಿಗೆ ಶಾಂತಿ, ಹೆಬ್ಬೆರಳಿನ ಅಗ್ರಭಾಗ ಮತ್ತು ಶುಕ್ರಗ್ರಹ ಮತ್ತು ಹೆಬ್ಬೆರಳು ಶುಕ್ರಗ್ರಹ ಅಥವಾ ಅಗ್ನಿತತ್ವ, ಮಧ್ಯದ ಬೆರಳು ಶನಿಗ್ರಹ, ಆಕಾಶ ತತ್ವ, ಅದು ಎರಡು ಅಗ್ರಭಾಗ ಸ್ಪರ್ಶ ಆದ ಕೂಡಲೇ ಅದು ಮನಸ್ಸಿಗೆ ಸಂಬಂಧಪಟ್ಟ ದೋಷಗಳು ಮತ್ತು ಅದರಲ್ಲಿ ಐರನ್ ಕಂಟೆಂಟ್, ಆಮೇಲೆ ಮೂಳೆಗಳು, ನಮ್ಮ ಬೋನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ, ಎಲುಬಿಗೆ ಸಂಬಂಧಪಟ್ಟ ಸಮಸ್ಯೆಗಳ ನಿಯಂತ್ರಣಕ್ಕೆ ಸಹಾಯಕ ಆಗ್ತದೆ. ಹೃದಯಕ್ಕೂ ಕೂಡ, ಹೃದಯಕ್ಕೂ ಸಹಕಾರಿ ಆಗ್ತದೆ. ಹೌದು, ಸುಮಾರು ಪ್ರಯೋಜನ ಇದೆ ಅದರಲ್ಲಿ. ಪೃಥ್ವಿ ಮುದ್ರೆಯ ಬಗ್ಗೆ. ಪೃಥ್ವಿ ಮುದ್ರೆ ಅಂದರೆ ಮೂಳೆಗಳು, ಮಾಂಸಖಂಡಗಳು, ಮೇಧೋಜೀರಕ, ಉಗುರು, ಕೂದಲು ಇತ್ಯಾದಿ ಎಲ್ಲ ವೃದ್ಧಿ ಆಗಲಿಕ್ಕೆ, ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗಲಿಕ್ಕೆ ಒಳ್ಳೆಯದು. ಹೆಬ್ಬೆರಳಿನ ಅಗ್ರಭಾಗ ಪೃಥ್ವಿ ತತ್ವ ಅಂದರೆ ಉಂಗುರ ಬೆರಳಿನ ಅಗ್ರಭಾಗ ಸ್ಪರ್ಶಿದೆ, ಮತ್ತು ಇದು ವೆಯ್ಟ್ ಗೈನ್ ಆಗಲಿಕ್ಕೆ ಒಳ್ಳೆಯದು. ಯಾರಿಗೆ ತೂಕ ಹೆಚ್ಚಾಗಬೇಕು ಅಂತೂ ಈ ಮುದ್ದೆ ಏನು 40 ನಿಮಿಷ ಮಾಡಬೇಕು. ಓಂ ಶ್ರೀಂ ಭೂದೇವಿಯೈ ನಮಃ, ಭೂಮಿ ಭಾರ, ಓಂ ಶ್ರೀಂ ಭೂದೇವಿಯೈ ನಮಃ ಅಂತೇಳಿ. ಮಂತ್ರ ಬೇಡ, ಸುಮ್ಮನೆ ಪೃಥ್ವಿ ಮುದ್ದೆ ಮಾಡಿದ ಒಳ್ಳೆ ಉಗುರಿನ ಆರೋಗ್ಯ, ಕೂದಲಿನ ಆರೋಗ್ಯ, ಮೂಳೆಗಳು, ಮಾಂಸಖಂಡಗಳು, ಮೇಧೋಜೀರಕ, ಪ್ಯಾಂಕ್ರಿಯಾಸ್ ಎಲ್ಲ ಆಕ್ಟಿವೇಟ್ ಆಗಲಿಕ್ಕೆ ಈ ಮುದ್ರೆ. ಇದೊಂದು ಒಳ್ಳೆಯ ಮುದ್ರೆ, ವೀಕ್ನೆಸ್ ತೋರಿಸಿ ಒಳ್ಳೆಯದಾಗ್ತದೆ. ವ್ಯಾನ ಮುದ್ರೆ. ವ್ಯಾನ ಮುದ್ರೆ ಅಂದರೆ ಈ ಯಾರಿಗೆ ಹೆಚ್ಚಿನ ರಕ್ತದ ಒತ್ತಡ ಇದೆ ಅಂದರೆ ಅದು ಮಾಡುವ ವಿಧಾನಕ್ಕೆ, ಹೆಬ್ಬೆರಳಿನ ಅಗ್ರಭಾಗ, ಅದರ ಪಕ್ಕದ ಬೆರಳು ತೋರು ಬೆರಳು, ಮಧ್ಯದ ಬೆರಳಿನ ಅಗ್ರಭಾಗ, ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳಿನ ಅಗ್ರಭಾಗವನ್ನು ಮೃದುವಾಗಿ ಸ್ಪರ್ಶಿಸಿ ಉಂಗುರ ಬೆರಳು ಕಿರುಬೆರಳನ್ನು ನೇರವಾಗಿ, ಇದಕ್ಕೆ ವ್ಯಾನ ಮುದ್ರೆ. ಬಹುಶಃ ನೀವು ನೋಡಿಬೋದು, ಗೊತ್ತಿದ್ದೋ ಗೊತ್ತಿದ್ದ ನಾವು ಜಪ ತಪ ದೇವರಿಗೆ ನೈವೇದ್ಯ ಮಾಡುವಾಗ ಪ್ರಾಣಾಯ ಸ್ವಾಹ, ಅಪನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದನಾಯ ಸ್ವಾಹ ಅಂತ. ಇಲ್ಲಿ ವ್ಯಾನ ಅಂದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಕೆಲವರಿಗೆ ಹೆಚ್ಚಿನ ರಕ್ತದ ಒತ್ತಡ ಸಮಸ್ಯೆ ನಿಯಂತ್ರಣಕ್ಕೆ, ಕೆಲವರು ತೂಕಡಿಸೋದು, ಬಸ್ಸಲ್ಲಿ ತೂಕಡಿಸೋದು, ಕ್ಲಾಸಲ್ಲಿ ಪಾಠ ಮಾಡೋ ನಿದ್ರೆ ಬರೋದು, ಅದೆಲ್ಲ ಹೋಗಲಾಡಲಿಕ್ಕೆ ಈ ಮುದ್ರೆ. ಮತ್ತು ತಲೆಭಾರ, ತಲೆ ತಿರುಗುದಕ್ಕೆಲ್ಲ ಈ ವ್ಯಾನ ಮುದ್ರೆ ಬಹಳ ಸಹಕಾರಿಯಾಗುತ್ತದೆ. ಇದರ ಜೊತೆಗೆ ಇನ್ನಷ್ಟು ಮುದ್ರೆಗಳು ಕೂಡ ಇವೆ, ಆದರೆ ಸದ್ಯದ ಮಟ್ಟಿಗೆ ಇಷ್ಟಕ್ಕೆ ಸಾಕು. ಈಗ ಕೆಲವೊಂದಷ್ಟು ಚಿಕಿತ್ಸಾ ಮುದ್ರೆಗಳ ಬಗ್ಗೆ ಬರುವ, ವಿಶೇಷವಾಗಿ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಒಂದು ರೀತಿಯ ಬೊಜ್ಜು ಹೆಚ್ಚಾಗ್ತಾ ಇದೆ, ಅದರಲ್ಲಿ ಆಹಾರ ಕ್ರಮ ಆಗ್ಬೋದು ಅಥವಾ ವ್ಯಾಯಾಮದ ಕೊರತೆ ಆಗ್ಬೋದು, ಇದು ಕೂಡ ಕಾರಣ ಆಗಬಹುದು. ಇದನ್ನ ನಿಯಂತ್ರಿಸುವುದಕ್ಕೆ ಯಾವ ರೀತಿಯ ಒಂದು ಮುದ್ರೆ ಸಹಾಯಕವಾಗ್ತದೆ? ಒಳ್ಳೆಯ ಪ್ರಶ್ನೆ ಸರ್ ತಾವು ಕೇಳಿದ. ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ದೇಹದ ತೂಕ, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನ್ ಆಗಲಿಕ್ಕೆ ಮುದ್ದೆಗಳಲ್ಲಿ ಹಲವಾರು ಚಿಕಿತ್ಸಾ ವಿಧಾನಗಳಿವೆ. ಕೆಲವೊಮ್ಮೆ ಅಲೋಪತಿ, ಹೋಮಿಯೋಪತಿ ಈಗಾಗಲೇ ನಾನು ಹೇಳಿದಂತೆ ಕೆಲವೊಮ್ಮೆ ಅದೆಲ್ಲ ಮಾಡಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಹಲವು ಥೆರಪಿಗಳಿವೆ, ಅದೆಲ್ಲ ಒಳ್ಳೆಯದಿದೆ, ನಾವು ಒಳ್ಳೆಯದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಪೂರ್ವಜರು ಮಾಡಿದಂಥ, ಈಗ ಹಿಂದೆ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಕೆಲವು ಶಿಷ್ಯರು ಮಕ್ಕಳೇ ತುಂಬ ದಪ್ಪ ಇರ್ತಾ ಇದ್ರು, ಅವಾಗೇನು ಮಾಡ್ತಾರೆ, ಅವರು ಮುದ್ರೆ ಮೂಲಕ ಸರಿ ಮಾಡಿಸಿಕೊಳ್ತಾ ಇದ್ರು. ಆಗ ಅವರಿಗೆ ಗುರುಗಳು ನೀನು ಇಂಥ ಮುದ್ರೆ ಮಾಡು ಅಂದರೆ ಉಂಗುರ ಬೆರಳಿನನ್ನು ಹೆಬ್ಬೆರಳು ಬುಡಕ್ಕೆ ಮಡಿಸಬೇಕು, ಸೂರ್ಯ ಮುದ್ರೆ ಹೇಳ್ತೇವೆ, ಹೆಬ್ಬೆರಳು ಅದರ ಮೇಲೆ, ಅದೆಲ್ಲ ಮೃದುವಾಗಿ. ಈಗ ಸೂರ್ಯ ಮುದ್ದೆ ಮಾಡಿ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತೇಳಿ ಮಂತ್ರ 108 ಹೇಳಿ ಸುಮಾರು 30-40 ನಿಮಿಷ ಮಾಡಬೇಕು. ದೇಹದ ತೂಕ, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನ್ ಅಂದರೆ ಅಗ್ನಿತತ್ವ ಡಿಕ್ರೀಸಿಂದ ಹೀಟ್ ಎಲೆಮೆ ಇದು ಉಷ್ಣಾಂಶವನ್ನು ಹೆಚ್ಚು ಇದು ಮಾಡುವಂಥದ್ದು ಕಮ್ಮಿ ಮಾಡಿ ಅಲ್ಲಿ ಬರ್ನ್ ಆಗ್ತಾ ಇರ್ತದೆ. ಉಂಗುರ ಬೆರಳಿನ ಅನ್ನು ಹೆಬ್ಬೆಣ ಬುಡಕ್ಕೆ ಮೃದುವಾಗಿ ಸ್ಪರ್ಶಿಸಬೇಕು, ಅದರ ಮೇಲೆ ಹೆಬ್ಬೆಳೆಯಿಡು ಅಗ್ನಿತತ್ವ. ಅವಾಗ ಹೀಟಾಗಿ ದೇಹದ ತೂಕ, ಕೊಲೆಸ್ಟ್ರಾಲ್. ಮತ್ತು ಮಹಾಸೂರ್ಯ ಮುದ್ದೆ ಇದೆ, ಉಂಗುರ ಬೆರಳುತ್ತು ಮಧ್ಯದ ಬೆರಳನ್ನು ಅಲ್ಲಿಗೆ ಮಡಿಸಬೇಕು, ಅದರ ಮೇಲೆ ಹೆಬ್ಬೆರಳಿಡಿಸಬೇಕು ಮೃದುವಾಗಿ. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಸುಮಾರು ಒಂದು 10-20 ನಿಮಿಷ, ಅದು ಕೊನೆ ಪಕ್ಷ 10 ನಿಮಿಷ ಮಾಡಬೇಕು. ಮತ್ತು ಲಿಂಗ ಮುದ್ರೆ ಅಂತ ಇದೆ, ಅದೊಂದು 5-7 ನಿಮಿಷ ಮಾಡಬೇಕು. ಅದು ಅದು ಲೈವಲ್ಲಿ ಅಂದರೆ ಪ್ರಾಕ್ಟಿಕಲಲ್ಲಿ ನಾವು ಗುರುಮುಖಿಯನ್ನು ಕಲಿತ್ರೆ ಒಳ್ಳೆಯದು. ಈಗ ದೇಹದ ತೂಕ, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನ್ ಆಗಲಿಕ್ಕೆ ಆರಂಭದಲ್ಲಿ ಪ್ರಾಣ ಮುದ್ರೆ ಒಂದು 10 ನಿಮಿಷ, ಸೂರ್ಯ ಮುದ್ರೆ 20-30-40 ನಿಮಿಷ ಮಾಡಬೇಕು. ತುಂಬ ದಪ್ಪ ಇದೆ, 40 ನಿಮಿಷ ಮಾಡಬೇಕು. ಸಾಮಾನ್ಯ ನಾವು ಒಂದು 30-40 ನಿಮಿಷ ಮಾಡಿ ಹೇಳ್ತೇವೆ ಮಂತ್ರ ಓಂ ಸೂರ್ಯಾಯ ನಮಃ. ಮತ್ತು ಮಹಾಸೂರ್ಯ ಮುದ್ರೆ 10-20 ನಿಮಿಷ, ಓಂ ಭಾಸ್ಕರಾಯ ನಮಃ. ಲಿಂಗ ಮುದ್ರೆ ಒಂದು 5-7 ನಿಮಿಷ, ಓಂ ನಮಃ ಶಿವ. ಈ ಮುದ್ದೆಗಳನ್ನು ಮಧ್ಯಾಹ್ನ 12-2 ಬೇಡ, ಪ್ರತಿ ಮುದ್ದೆ ಮಾಡಿದರೆ ಒಂದು 1/2 ಲೋಟ ನೀರು ಕುಡಿಬೇಕು, ಯಾಕಂದರೆ ಹೀಟ್ ಆಗ್ತದೆ, ಅದು ಸಮತೋಲನ ಆಗಲಿಕ್ಕೆ ಮಾಡಬೇಕು ಅಷ್ಟೇ. ಮತ್ತು ಎಲ್ಲ ಮಾಡಿ ಕೊನೆಯಲ್ಲಿ ಪುನಃ ಪ್ರಾಣ ಮುದ್ದೆ ಚಿಕಿತ್ಸಾ ರೂಪದಲ್ಲಿ ಮಾಡಬೇಕು. ಇನ್ನೊಂದು ವಿಚಾರ, ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಕತ್ತು ನೋವು, ಸೊಂಟ ನೋವು ಇಂತಹದ್ದು, ಇದಕ್ಕೆ ಮುದ್ರೆ ಯಾವ ರೀತಿ ಪ್ರಯೋಜನವಾಗ್ತದೆ? ಪೇನ್ ಕಿಲ್ಲಿಂಗ್ ಮುದ್ರೆ ಅಂತ ಇದೆ, ವಾಯು ಶೂನ್ಯ ಮುದ್ರೆ, ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನು ಹಾಗೆ ಮಡಿಸಬೇಕು, ಅಲ್ಲಿಗೆ ಮಡಿಸಿ ಅದರ ಮೇಲೆ ಹೆಬ್ಬೆರಳಿಡಬೇಕು. ವಾಯು ಶೂನ್ಯ ಮುದ್ರೆ ಇದು ಪೇನ್ ಕಿಲ್ಲಿಂಗ್ ಮುದ್ರೆ ಹೇಳ್ತೇವೆ. ಯಾಕೆ ಮಂತ್ರ ಹೇಳಿದೊಳ್ಳೆದು, ರಾಮ್ ರಾಮಃ ರಾಮ್ ರಾಮಃ, ದೇಹದಲ್ಲಿ ಉಂಟಾಗುವ ನೋವುಗಳು ಕಡಿಮೆ ಆಗಲಿಕ್ಕೆ, ಹಿಮೋಗ್ಲೋಬಿನ್ ಪ್ಲೇಟ್ಲೆಟ್ ರೈಸ್ ಆಗಲಿಕ್ಕೆ ಒಳ್ಳೆಯದು. ಮಂತ್ರ ಹಾಕಿದ ಕೂಡ ಅದಿನ್ನು ವರ್ಕೌಟ್ ಆಗ್ತದೆ, ಆಕ್ಟಿವೇಟ್ ಆಗ್ತದೆ. ಹಾಗೆ ಅಂದರೆ ಡಿಕ್ರೀಸ್ ಇನ್ ದ ಏರ್ ಎಲಿಮೆಂಟ್, ಮತ್ತು ಮನಸ್ಸಿನ ವೇದನೆ ನೋವುಗಳು ಕಮ್ಮಿ ಆಗಲಿ, ಅದರ ಮೇಲೆ ಬೆಂಕಿ ಇಡೋದು ಅಂದರೆ ಅಗ್ನಿತತ್ವ, ಹೆಬ್ಬೆರಳಿಡುವಂಥ. ಆವಾಗ ವಾಯು ಶೂನ್ಯ ಮುದ್ದೆ ಅಥವಾ ಶೂನ್ಯ ವಾಯು ಮುದ್ದೆ ಅಂತ ಹೇಳ್ತಾರೆ, ಅದೊಂದು 10-20 ನಿಮಿಷ. ಹಾಗೆ ಮಂತ್ರ ಹಾಕಿ ಇದು ನೋವು ಕಮ್ಮಿ ಆಗಲಿ. ಮತ್ತೊಂದು ರುದ್ರ ನರಸಿಂಹ ಮುದ್ರೆ ಇದೆ, ಬಹುಶಃ ನೀವು ನೋಡಿಬೋದು, ನರಸಿಂಹದೇವರು ಹೊಟ್ಟೆ ಬಗೆಯುವ ಸೀನು ಹಿರಣ್ಯಕಶಿಪ, ಅದು ಕೈಯನ್ನು ಈ ರೀತಿ ಹೊಟ್ಟೆ ಅವನನ್ನು ಎದೆ ಮೇ ತೊಡೆ ಮೇಲಿಟ್ಟು ಕೈಯನ್ನು ಈ ರೀತಿ ಭುಜದ ಮೇಲೆ ಸಮಾಂತರಿಟ್ಟು 5 ಬೆರಳು ಭೂಮಿಮುಖ, ಓಂ ರೀಂ ಕ್ಷ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ, ಯಾರಿಗೆ ಕುತ್ತಿ ನೋವಿದೆ, ಸ್ಪಾಂಡ್ಲೆಸ್ ಇದೆ, ಭುಜಗಳ ನೋವಿದೆ, ಇದೆಲ್ಲ ಕಡಿಮೆ ಆಗಲಿಕ್ಕೆ ರುದ್ರ ನರಸಿಂಹ ಮುದ್ರೆ, ಪಾವನ ಮುದ್ರೆ. ಆಮೇಲೆ ಗೋವಿಂದ ಮುದ್ರೆ ಮಾಡಿ ಹೇಳ್ತೇವೆ, ಎರಡೂ ಕೈಗಳನ್ನು ಶಿರಸ್ಸಿನ ಮೇಲೆ ತರಬೇಕು, ಒಂದು 6 ಇಂಚು ಮೇಲುಗಡೆ. ಬಹುಶಃ ನೀವು ನೋಡಿರ್ಬೋದು ತಿರುಪತಿಯಲ್ಲಿ ಸಾಮಾನ್ಯ ಈ ರೀತಿ ನಮಸ್ಕಾರ ಮಾಡಿ ಗೋವಿಂದರ ಮುದ್ದೆ ಮಾಡಿ ಓಂ ಗೋವಿಂದಾಯ ನಮಃ ಅಂತ ಒಂದು 16-30 ಹೇಳ್ತದೆ. ಬಹಳಷ್ಟು ಬೇಗ ರಿಲೀಫ್ ಆಗ್ತದೆ, ರಿಲೀಸ್ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ಕುತ್ತಿಯ ನೋವು, ಸ್ಪಾಂಡ್ಲೆಸ್. ಈ 3 ಮುದ್ದೆಗಳು ಬಹಳ ಪರಿಣಾಮಕಾರಿ. ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ತವೆ, ಮುಟ್ಟಿನ ಸಮಯದಲ್ಲಿ ಆಗ್ಬೋದು ಅಥವಾ ಗರ್ಭಸ್ಥ ಸ್ಥಿತಿಯಲ್ಲಿ ಆಗ್ಬೋದು, ಇದಕ್ಕೆ ಯಾವ ರೀತಿ ಒಂದು ಈ ಮುದ್ರಾ ಚಿಕಿತ್ಸೆಯನ್ನು ಕೊಡಬೇಕು? ಹೌದು, ಮಹಿಳೆಯರು ತಮ್ಮ ಆರೋಗ್ಯ ರಕ್ಷಣೆಗೆ ಪ್ರಾಣ ಮುದ್ರೆ 10 ನಿಮಿಷ, ಟೆನ್ಷನ್ ಆಗಬಾರ್ದು, ಒತ್ತಡ ಆಗಬಾರ್ದು, ಚಿನ್ಮುದ್ರೆ ಒಂದು 10 ನಿಮಿಷ, ಆಮೇಲೆ ವರುಣ ಮುದ್ರೆ 20. ವರುಣ ಮುದ್ರೆ ಚರ್ಮದ ಕಾಂತಿ, ಹೊಳಪು, ಮತ್ತು ಮಹಿಳೆಯರ ಗರ್ಭಾಶಯದ ಆರೋಗ್ಯ, ಮೆನ್ಸಸ್, ಕ್ರ್ಯಾಂಪ್ಸ್, ಕೆಲವರಿಗೆ ಹೊಟ್ಟೆ ನೋವು ಆಗ್ತದೆ, ಅವಾಗ ಅವರು ವರುಣ ಮುದ್ರೆ ಮಾಡಬೇಕು, ಅದು ಸಹ ತುಂಬ ಒಳ್ಳೆಯದಾಗ್ತದೆ. ಹೌದು, ಹೆಬ್ಬೆರಳಿನ ಅಗ್ರಭಾಗ, ಕಿರುಬೆರಳಿನ ಅಗ್ರಭಾಗ, ಅಂದರೆ ಹೆಬ್ಬೆರಳು ಶುಕ್ರಗ್ರಹ, ಕಿರುಬೆರಳು ಬುಧಗ್ರಹ, ಜಲತತ್ವ, ಈ ಎರಡು ಬೆರಳುಗಳನ್ನು ಜೋಡಿಸಿ ಅಂದರೆ ಅಗ್ರಭಾಗ ಸ್ಪರ್ಶಿಸಿ ಮೃದುವಾಗಿ, ತೋರು ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು ನೇರ ಮೆತ್ತಗೆ, ಇದನ್ನು ತೈಸ ಮೇಲಿಟ್ಟು ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ ಅಂತೇಳಿ 108 ಬಾರಿ ಮಂತ್ರ ಪಠಿಸಬೇಕು. ಸುಮಾರು ಒಂದು 20-30 ನಿಮಿಷ ಎಲ್ಲ ಮಾಡ್ಬೋದು. ತುಂಬ ಶೀತ ಇದ್ದವರು ಒಂದು 10 ನಿಮಿಷ ಸಾಕು, ಸಾಮಾನ್ಯ 10 ನಿಮಿಷ ಸಾಕಾಗ್ತದೆ ರುಟೀನ್ ಹೆಲ್ತಿಗೆಲ್ಲ. ಮತ್ತು ಮಹಿಳೆಯರು ಹೃದಯ ಮುದ್ರೆ ಮಾಡಿದ್ರು, ಈ ಕೊಳಪು, ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ, ಅದು ಸಹ ಇತ್ತೀಚೆಗೆ ಬಹಳ ಸಮಸ್ಯೆ, ಅದು ಅವರ ರುಟೀನ್ ಹೆಲ್ತಿ ಒಳ್ಳೆಯದು. ಹೃದಯ ಮುದ್ರೆ, ವಾಯು ಅಪಾನ ಮುದ್ರೆ, ಇದನ್ನೆಲ್ಲ ಒಮ್ಮೆ ಗುರುಮುಖಿಯನ್ನು ಕಲಿತು ಮಾಡಬೇಕು, ಇದೆಲ್ಲ ಕೇವಲ ಮಾಹಿತಿಗಾಗಿ ಮಾತ್ರ. ಇನ್ನೊಂದು ವಿಚಾರ ಇತ್ತೀಚಿನ ವರ್ಷದಲ್ಲಿ ಹೇಳ್ತಾ ಇರುವಂತಹದ್ದು ಹಾರ್ಟ್ಗೆ ಸಂಬಂಧಪಟ್ಟಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂತಹದ್ದು. ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಮುದ್ರೆಗಳ ಉಪಯೋಗ ಹೇಗೆ? ಹೌದು, ಇತ್ತೀಚಿನ ದಿನಗಳಲ್ಲಿ ಯುವ ಜನಿಸದ ಹೃದಯ ಒಂದು ಸಮಸ್ಯೆ ನಾವು ನೋಡ್ತಾ ಇರ್ತೀವಿ. ಅದೇನೇ ಇರಲಿ, ಹೃದಯದ ಆಕ್ಚುಲಿ ನಮ್ಮ ದೇಹದ, ಈಗ ನಾನು ಸ್ಟಡಿ ಮಾಡಿದ ಪ್ರಕಾರ ಗ್ರಂಥಗಳಲ್ಲಿ ನಮ್ಮ ಹಾರ್ಟಿಗೆ ಆಯುಷ್ಯ ಜಾಸ್ತಿ ಅಂತ ಇರುವ ಅಂಗಗಳಲ್ಲಿ. ಹಾಗೆ ಹೃದಯದ ಆರೋಗ್ಯಕ್ಕೆ, ಹೃದಯದ ರಕ್ಷಣೆಗೆ ಆರಂಭದಲ್ಲಿ ಪ್ರಾಣ ಮುದ್ರೆ 10 ನಿಮಿಷ, ಮತ್ತು ಆಗ ತಾವು ಹೇಳಿದಾಗ ಆಕಾಶ ಮುದ್ರೆ ಸಹ ಒಂದು 10 ನಿಮಿಷ ಮಾಡ್ಬೋದು. ಮತ್ತು ಹೃದಯ ಮುದ್ರೆ ಮಾಡಬೇಕು. ಅದಕ್ಕೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಹೃದಯ ಮುದ್ರೆ, ಅಂದರೆ ತೋರು ಬೆರಳನ್ನು ಹೆಬ್ಬೆರಳ ಬಿಡಕ್ಕೆ, ಹೆಬ್ಬೆರಳಿನ ಅಗ್ರಭಾಗ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳಿನ ಅಗ್ರಭಾಗಕ್ಕೆ ಸ್ಪರ್ಶಿಸಿ ಕಿರು ಬೆರಳು ನೇರ, ಅದೆಲ್ಲೊಮ್ಮೆ ಗುರುಮುಖಿಯನ್ನು ಕಲಿವೆ. ಒಟ್ಟಾರೆಯಾಗಿ ಹೃದಯ ಮುದ್ರೆ 10-20 ನಿಮಿಷ ಮಾಡ್ಬೋದು. ಮಂತ್ರ 108 ಬಾರಿ. ಆಮೇಲೆ ಲಲಿತ ದೇವಿ ಮುದ್ರೆ ಅಂತ ಉಂಟು. ನಮ್ಮ ಹೃದಯದ ಅಧಿದೇವತೆ ಲಲಿತ ದೇವಿ ಅಂತೇಳಿ ಗ್ರಂಥಲ್ಲಿದೆ. ಎಡಕೈಯನ್ನು ಹಾರ್ಟ್ ಮೇಲೆ ಇಟ್ಟು, ಅಂದರೆ ಹೃದಯದ ಮೇಲಿಟ್ಟು, ಅದರ ಮೇಲೆ ಬಲಕೈ ಇಟ್ಟು, ಅದು ಪ್ರತಿ ಮಂಗಳವಾರ ಮಾಡಿ ಅಂತೇಳಿ ದುರ್ಗಾ ತಂತ್ರ ಸಾರದಲ್ಲಿ ಹೇಳ್ತಾರೆ. ಯಾರಿಗೆ ಹೃದಯದ ಕ್ಲೇಶ, ಹೃದಯದ ಬೇನೆ, ಹಾರ್ಟ್ ಸ್ಟಂಟ್ ಬ್ಲಾಕ್ ಇದೆ, ಲಲಿತ ದೇವಿಯ ಮುದ್ರೆ ಮಾಡಿ ಹೇಳ್ತಾರೆ. ಎಡಕೈಯನ್ನು ಮೃದುವಾಗಿ ಹೃದಯದ ಮೇಲಿಟ್ಟು, ಅದರ ಮೇಲೆ ಬಲಕೈ ಇಟ್ಟು, ಓಂ ಲಂ ಲಲಿತ ದೇವಿ ಭ್ಯಾಂ ನಮಃ, ಓಂ ಲಂ ಲಲಿತ ದೇವಿ ಭ್ಯಾಂ ನಮಃ, ಓಂ ಲಂ ಲಲಿತ ದೇವಿ ಭ್ಯಾಂ ನಮಃ. ಇಲ್ಲಿ ಲಂ ಅಂದರೆ ಲಬ್ ಡಬ್, ಲಬ್ ಡಬ್ ಹೃದಯದ ಬಡಿತ ವ್ಯತ್ಯಾಸ ಸರಿ ಮಾಡಲಿಕ್ಕೆ, ಅಲ್ಲಿ ಒಂಥರ ಸ್ಕ್ಯಾನಿಂಗ್ ಆಗ್ತದೆ. ಇಲ್ಲಿ ಕೈಯ ಮಧ್ಯದ ಭಾಗ ಮಂಗಳ ಗ್ರಹ ಡಿವೈನ್, ಅದೊಂಥರ ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗ್ತದೆ. ಇದೊಂಥರ ಥೆರಪಿ, ಟಚಿಂಗ್ ಥೆರಪಿ ಹೇಳ್ತೇವೆ. ಅದೆಲ್ಲ ಮಾಡಿ ಕೊನೆಯಲ್ಲಿ ಪುನಃ ಪ್ರಾಣ ಮುದ್ರೆ ಮಾಡಬೇಕು. ಹೃದಯದ ಆರೋಗ್ಯಕ್ಕೆ ಪ್ರಾಣ ಮುದ್ರೆ 10 ನಿಮಿಷ, ಆಮೇಲೆ ಆಕಾಶ ಮುದ್ರೆ 10 ನಿಮಿಷ, ಹೃದಯ ಮುದ್ರೆ 10-20 ನಿಮಿಷ, ಕೊನೆಗೆ ಲಲಿತ ದೇವಿ ಮುದ್ರೆ ಒಂದು 10 ನಿಮಿಷ ಸಾಕು. ಅದು ಪ್ರತಿ ಮಂಗಳವಾರ ಮಾಡಿ ಸಾಕು ಹೇಳ್ತಾರೆ ಗ್ರಂಥಗಳಲ್ಲಿ. ಅಥವಾ ಡೈಲಿ ಮಾಡ್ಬೋದು, ಪ್ರತಿ ಮಂಗಳವಾರ ಒಂದು ಮಂತ್ರ 108 ಉತ್ತರ ದಿಕ್ಕಿಗೆ ಮಾಡಿ. ಈ ಮುದ್ದೆಗಳನ್ನು ನಾನು ಸ್ಟಡಿ ಮಾಡಿದ ಪ್ರಕಾರ ಉತ್ತರ ದಿಕ್ಕು ಆರೋಗ್ಯದಾಯಕ, ಸಪ್ತ ಋಷಿಗಳಿರ್ತಾರೆ ನಮ್ಮ ನೆಗೆಟಿವ್ಸ್ ಅಬ್ಸರ್ವ್. ಕೆಲವು ಮುದ್ರೆ ಪೂರ್ವ ದಿಕ್ಕು ಅಂತ ಹೇಳಿ, ಈಗ ಸಾಮಾನ್ಯ ಪೂರ್ವ ಉತ್ತರ ಒಳ್ಳೆಯದು. ಇದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗಮನವನ್ನು ಕೊಟ್ಟು ಅದರಲ್ಲೂ ಒಂದು ಏಕಾಗ್ರತೆಯನ್ನು ಹೆಚ್ಚಿಸುವಂತಹದ್ದು ಮತ್ತು ಮರೆಯದ ಹಾಗೆ ಉಳಿಸುವಂತಹದ್ದು, ಮರೆಯು ಬಾರದಾಗಿರುವಂತಹದ್ದು, ಇದಕ್ಕೆ ಪೂರಕವಾದಂತಹ ಒಂದು ಮುದ್ರೆಗಳು ಯಾವ್ಯಾವ? ಒಳ್ಳೆಯ ಪ್ರಶ್ನೆ ಸರ್ ತಾವು ಕೇಳಿ. ಯಾಕೆಂದರೆ ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಓದಬೇಕಾಗ್ತದೆ, ತಯಾರಿದೆ. ಈಗ ಮುಂಚಿನಾಗೆ 60% ಅಲ್ಲ, 99, 99, 98% ಮಾರ್ಕ್ಸ್ ಬೇಕು, ಓದಿದ್ದು ನೆನಪಿಟ್ಟುಕೊಳ್ಬೇಕು, ಪೆನ್ನಲ್ಲಿ ಬರೆಯುವಾಗೆಲ್ಲ ಹೊರಗಡೆ ಬರಬೇಕು. ಅದಕ್ಕೆ ಅವರು ಯಾವಾಗಲೂ ಸಾಧ್ಯವಾದ ಒಂದು ಯೋಗದ ತರಗತಿ ಸೇರಿ ಒಂದಿಷ್ಟು ಕೆಲವು ಬೇಸಿಕ್ ಯೋಗ ಮಾಡಿರೋಳಿ, ಪ್ರಾಣಾಯಾಮ, ಧ್ಯಾನ, ಒಂದಿಷ್ಟು ಆಸನಗಳು. ಮುದ್ರೆಗಳಲ್ಲಿ ಅವರ ಬಿಡುವಿನ ವೇಳೆ ಮುದ್ರೆಯನ್ನು ಯಾವ ಹೊತ್ತಿಗೂ ಮಾಡ್ಬೋದು. ಪ್ರಾಣ ಮುದ್ರೆ 10 ನಿಮಿಷ, ಚಿನ್ಮುದ್ರೆ 20-30 ನಿಮಿಷ ಮಾಡಬೇಕು. ಅದಕ್ಕೆ ಮಂತ್ರ ಹೇಳಬೇಕು. ಈಗ ನಾವು ಪ್ರಾಣ ಮುದ್ರೆಗೆ ಸಹ ಮಂತ್ರ ಹೇಳ್ತೇವೆ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ 10 ನಿಮಿಷ, ಮಂತ್ರ 108 ಬಾರಿ. 108 ಆಗೋದು 16, 37, 64 ಹೀಗೆಲ್ಲ ಮಾಡ್ಬೋದು. ಚಿನ್ಮುದ್ರೆ ಮಾತ್ರ ಮಂತ್ರ 108 ಹೇಳಬೇಕು. ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೀ ನಮಃ ಅಂತೇಳಿ ಮಂತ್ರ 108 ಹೇಳಿ ಒಂದು 20-30 ನಿಮಿಷ ಮಾಡಬೇಕು. ಆಮೇಲೆ ಹಾಕಿನಿ ಮುದ್ದೆ ಉಂಟು, ಬಲಕೈಯ 5 ಬೆರಳಿನ ಅಗ್ರಭಾಗ, ಎಡಕೈಯ 5 ಬೆರಳಿನ ಅಗ್ರಭಾಗ ಈ ರೀತಿ ಹೃದಯ ಮುಂದೆ ಇಟ್ಟು ಓಂ ಐಂ ಓಂ. ಕೆಲವರಿಗೆ ಪೋಸ್ಟ್ಪೋನ್ ನೇಚರ್, ನಾಳೆ ಮಾಡೋಣ, ನಾಡ್ದು ಮಾಡೋಣ, ಉದಾಸೀನ, ನಾಳೆ ಪಾಠ ಓದುವ ಕೆಲವು ವಿದ್ಯಾರ್ಥಿಗಳಿಗೆ ಹೇಗಾಗ್ತದೆ, ಆ ಉದಾಸೀನ ಪೋಸ್ಟ್ಪೋನ್ ನೇಚರ್ ಹೋಗಲಿಕ್ಕೆ ಹಾಕಿನಿ ಮುದ್ರೆಗೆ ಮಂತ್ರ ಹಾಕಬೇಕು. ಓಂ ಐಂ ಓಂ. ಓಂ ಅಂದರೆ ನನ್ನ ಕಾಲಿನ ಬೆರಳಿಂದ ಶಿರಸ್ಸಿನ ನೆಗೆಟಿವ್ ಹೋಗಲಿಕ್ಕೆ, ಐ ಮುಂದ್ರೆ ಸರಸ್ವತಿ ಉಸಿರೊಟ್ಟಿಗೆ ನಮ್ಮ ಉಸಿರು, ಪುನಃ ಓಂ ಇದೆ. ಆದ ಕಾರಣ ಈ ಮಂತ್ರ ವಿದ್ಯಾರ್ಥಿಗಳನ್ನು 10 ನಿಮಿಷ, ಒಂದು 108 ಬಾರಿ. ಇದಿಷ್ಟು ಬಹಳ ಪರಿಣಾಮಕಾರಿ ನನ್ನ ಅನುಭವದ ಪ್ರಕಾರ. ಇಷ್ಟೇ ಮುದ್ದೆ ಮಾಡಿಸಾಕು. ನಾವು ಸಾಮಾನ್ಯ ಕೆಲವು ಶಾಲಾ ಕಾಲೇಜುಗಳೆಲ್ಲ ಭೇಟಿ ನೀಡಿದಾಗ ಅಥವಾ ಅವರು ನಮ್ಮನ್ನು ಕರೆದಾಗ ನಾವು ಈ ಮಕ್ಕಳಿಗೆ ಈ ಟಿಪ್ಸ್ ಕೊಡ್ತೀವಿ, ನೋಡಿ ಮಕ್ಕಳು ನೀವು ಪ್ರಾಣ ಮುದ್ರೆ 10 ನಿಮಿಷ, ಚಿನ್ ಮುದ್ರೆ 20-30, ಮಂತ್ರ ಬೇಕಾದರೆ ಹೇಳಿ ಇಲ್ಲರೆ ಬಿಡಿ, ಮತ್ತು ಆಮೇಲೆ ಹಾಕಿನೇ ಮುದ್ದೆ ಒಂದು 10 ನಿಮಿಷ ಮಾಡಿ ಹೇಳ್ತೇವೆ. ಇದು ತುಂಬ ಬೆನಿಫಿಟ್ ಆಗಿದೆ. ತುಂಬ ಪೋಷಕರು ಹೇಳಿದ್ದಾರೆ ಈ ಮುದ್ದೆ ಮಾಡಿದ ಒಳ್ಳೆ ಮಕ್ಕಳು ಕೂಡಲೇ ಹೋಮ್ವರ್ಕ್ ಮಾಡ್ತಾರೆ, ಆ ಪೋಸ್ಟ್ಪೋನ್ ನೇಚರ್ ಕಡಿಮೆ ಆಗಿದೆ. ಮತ್ತು ವಯಸ್ಸಾದವರಿಗೆ ಒಳ್ಳೆಯದು, ಮರವಿನ ಸಮಸ್ಯೆ, ನೆನಪು ಶಕ್ತಿ, ಫರ್ಗೊಟನ್ಸ್, ಓದಿದ್ದೆಲ್ಲ ನಮಗೆ ನೆನಪಿಟ್ಟುಕೊಳ್ಬೇಕು, ಪರೀಕ್ಷೆಯಲ್ಲಿ ಬರೆಯುವಾಗ ಇಳಿಬೇಕು ಪೆನ್ನಲ್ಲಿ. ಅದಕ್ಕೆ ಹಾಕಿನೇ ಮುದ್ದೆ ಚಿನ್ ಮುದ್ರೆ ಉತ್ತಮ. ಸೌಂದರ್ಯ ವರ್ಧಕವಾಗಿ ವಿಶೇಷವಾಗಿ ಮಹಿಳೆಯರಿಗೆ ಇದು ಈ ಮುದ್ರೆಗಳು ಹೇಗೆ ನೆರವಾಗ್ತವೆ ಅಂದರೆ, ಇಲ್ಲಿ ಕಿರುಬೆರಳು ಬುಧಗ್ರಹ ಜಲತತ್ವ ನೀರಿನಂಶ, ಇದಕ್ಕೆ ಕೆಲಸ ಈ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕಲಿಕ್ಕೆ. ಹೆಬ್ಬೆರಳಿನ ಅಗ್ರಭಾಗ ಕಿರುಬೆರಳಿನ ಅಗ್ರಭಾಗ. ಇದು ಸ್ಪರ್ಶ ಮಾಡಿದ ಕೂಡಲೇ ಕಿರುಬೆರಳು ಜಲ, ಅತಿಯಾದ ಜಲ ಅಂತ ಕಂಪ್ಲೀಟ್ ವಾಶ್ಔಟ್ ಮಾಡ್ತದೆ. ಅತಿಯಾದ ಅಗ್ನಿ ಆದರೆ ಬಸ್ ಮಾಡ್ತದೆ. ಹಾಗೆ ಅಗ್ನಿ ಮತ್ತು ಜಲ ಎರಡು ಸೇರಿದ ಕೂಡಲೇ ಏನಾಯಿತು, ಒಂಥರ ವಾಶ್ಔಟ್ ಕ್ಲೀನ್ ಆಗ್ತದೆ. ನಮ್ಮ ದೇಹದಲ್ಲಿರುವ ದೋಷಗಳು, ಕರ್ಮಸಿದ್ಧ ಅಂತ ಇರೋದೆಲ್ಲ ಮೈನಸ್ ಆಗಲಿಕ್ಕೆ, ಮತ್ತು ಸೌಂದರ್ಯ ವರ್ಧನೆ, ಪಿಂಪಲ್ಸ್ ಕಮ್ಮಿ ಆಗಲಿಕ್ಕೆ ಒಳ್ಳೆಯದು. ಮತ್ತೊಂದು ಕಮಲಾದೇವಿ ಮುದ್ರೆ, ಅದೆಲ್ಲ ಈಗ ಇದರಲ್ಲಿ ತೋರಿಸಿ ಕಷ್ಟ ಆಗ್ತದೆ. ಈ ಹಿಂದೆ ಅದನ್ನು ನಮ್ಮ ಕೆಲವು ಗ್ರಂಥಗಳು, ದಶಮಹಾವಿದ್ಯಾರಹಸ್ಯ ಕೆಲವು ಗ್ರಂಥಗಳು ಅದರ ಬಗ್ಗೆ ಎಲ್ಲ ಉಲ್ಲೇಖ ಕೊಡಿ. ತ್ರಿಪುರ ಸುಂದರಿ ಗ್ರಂಥದಲ್ಲಿ ಉಡೆ ಕಮಲಾದೇವಿ ಮುದ್ರೆ, ಓಂ ಐಂ ಹ್ರೀಂ ಶ್ರೀಂ ಲೀಂ ಹಂ ಸೌಹ ಕಮಲಾದೇವಿಯೈ ನಮಃ ಅಂತೇಳಿ ಹಿಂದೆ ಕಾಲ ರಾಜ ಮಹಾರಾಜ ರಾಣಿಯವರು ಈ ಮುದ್ರೆ ಮಾಡ್ತಾರೆ. ಅಂದರೆ ಎರಡೂ ಕೈಯನ್ನು ಈ ರೀತಿ ಕ್ರಾಸ್ ಮಾಡಬೇಕು, ರಿಸ್ಟಲ್ಲಿ ಇಟ್ಟುಕೊಂಡು ಕಮಲಾದೇವಿ ಮುದ್ರೆ ಎದೆ ಮುಂದೆ ಇಟ್ಟು ಸುಮಾರು ಒಂದು 10 ನಿಮಿಷ ಮಾಡಿ ಹೇಳ್ತಾರೆ ಉತ್ತರ ದಿಕ್ಕಿಗೆ. ಇದು ಇರುವುದೇ ಸೌಂದರ್ಯವರ್ಧನೆಗೆ ಕಮಲಾದೇವಿ ಮುದ್ರೆ. ತ್ರಿಪುರ ಸುಂದರಿ ಗ್ರಂಥದಲ್ಲಿ ಇದರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಅಥವಾ ರಾಜ ಮಹಾರಾಜ ರಾಣಿಯರು ಮಾಡಿಕೊಂಡಿದ್ದು, ಅವಾಗ ಯಾವುದೇ ರೀತಿಯ ಬ್ಯೂಟಿ ಪಾರ್ಲರ್ ಇಲ್ಲ. ಅವಾಗ ಈ ಮುದ್ರೆ ಮಾಡಿ ಸೌಂದರ್ಯವನ್ನು ನ್ಯಾಚುರಲ್ ಆಗಿ ಅದು ಅದರಲ್ಲದೇ ತುಂಬ ಬೆನಿಫಿಟ್ ಇದೆ. ಥೈರಾಯ್ಡ್ ಸಮಸ್ಯೆ, ಆಮೇಲೆ ENT ಸಮಸ್ಯೆಗಳು, ವೆರಿಕೋಸ್ ವೇನಿಗೆ, ಹಾಗೆ ತುಂಬ ಬೆನಿಫಿಟ್ ಇದೆ. ಹಾಗೆ ಮಹಿಳೆಯರ ಸೌಂದರ್ಯವರ್ಧನೆಗೆ ಪ್ರಾಣ ಮುದ್ರೆ 10 ನಿಮಿಷ, ಆಮೇಲೆ ವರುಣ ಮುದ್ರೆ ಒಂದು 10-20 ನಿಮಿಷ, ಕಮಲಾದೇವಿ ಮುದ್ರೆ 10 ನಿಮಿಷ ಸಾಕು, ಕೊನೆಯಲ್ಲಿ ಪುನಃ ಪ್ರಾಣ ಮುದ್ರೆ. ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ, ಹಿರಿಯ ನಾಗರಿಕರು ಮತ್ತು ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರುವಂಥವರು ಬೇಗ ವಾಸಿಯಾಗುವುದಕ್ಕೆ, ಬೇರೆ ಒಂದು ಸಾಮಾನ್ಯ ಜೀವನವನ್ನು ಮಾಡುವುದಕ್ಕೆ ಪೂರಕವಾಗಿ ಯಾವ ರೀತಿ ಈ ಚಿಕಿತ್ಸೆಯನ್ನು ಮಾಡ್ಕೋಬೇಕು? ಹೌದು, ಹಿರಿಯ ನಾಗರಿಕರು ಕೆಲವೊಮ್ಮೆ ಹೆಚ್ಚು ಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೊನೆ ವರ್ಷ ಮಲಗಿಕೊಂಡು ಒಂದೊಂದು ಕಾಲಿತ್ತು, ಇಂಥದೆಲ್ಲ ಸರಳ ಯೋಗ ಮಾತ್ರ ಮಾಡ್ಬೋದು. ಹೆಚ್ಚು ಮಾಡಲಿಕ್ಕೆ ಸಹ ಕಷ್ಟ, ಯಾಕೆಂದರೆ ಅಲ್ಲಿ ವಯಸ್ಸಾಗ್ತಾ ಎಲ್ಲ ಕುಗ್ಗುತ್ತಾ ಇರ್ತದೆ, ನಮ್ಮ ಮೂಳೆಗಳು ಸಹ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳೋದು, ಹಿರಿಯ ನಾಗರಿಕರು ಒಂದು 60 ವರ್ಷಲ ಆದ ಮೇಲೆ ಮುದ್ರೆ ಜಾಸ್ತಿ ಮಾಡಿ, ಅದು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಬಿಡೋದು. ಸೂರ್ಯ ಉದಯಿಸುವ 2 ಗಂಟೆ ಮುಂಚೆ ಅವು ಹೀಲಿಂಗ್ ಆಗ್ತದೆ. ಅವರು ಪ್ರಾಣ ಮುದ್ರೆ 10 ನಿಮಿಷ, ಓಂ ಹಿರಣ್ಯ ಗರ್ಭಾಯ ನಮಃ. ಮತ್ತು ಹಿರಿಯ ನಾಗರಿಕರಿಗೆ ಚಿಂತೆ ಆಗ್ತದೆ, ಒತ್ತಡ ಆಗ್ತದೆ, ಸಹಜವಾಗಿ ಕೆಲವೊಮ್ಮೆ ಟೆನ್ಷನ್ ಕಾಡಬಾರ್ದು ಅಂತೇಳಿ ಚಿನ್ ಮುದ್ದೆಯಲ್ಲಿ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತಿ ನಮಃ 10 ನಿಮಿಷ ಸಾಕು, ಟೈಮ್ ಇದ್ದರೆ 20 ನಿಮಿಷ ಮಾಡ್ಬೋದು. ಆಮೇಲೆ ಹಾಕಿನಿ ಮುದ್ರೆ ಅವರು ಮಾಡಬೇಕು, ಅದು ಸಹ ಒಂದು ಮರೆತು ಹೋಗ್ತದೆ, ಎಲ್ಲಿ ಇಟ್ಟದ್ದು ಸ್ಪೆಕ್ಸೆಲ್ ಇಟ್ಟದ್ದು ಗೊತ್ತಾಗ್ತಾ ಇಲ್ಲ, ಮೊಬೈಲ್ ಇಟ್ಟದ್ದು ಗೊತ್ತಾಗ್ತಾ ಇಲ್ಲ, ಕೆಲವೊಮ್ಮೆ ಹೆಸರು ನೆನಪಾಗ್ತಾ ಇಲ್ಲ. ಹಾಕಿನಿ ಮುದ್ರೆ ನೆನಪು ಶಕ್ತಿ ಹೆಚ್ಚಾಗಲಿಕ್ಕೆ 10-20 ನಿಮಿಷ. ಆಮೇಲೆ ಅವರು ಹಿರಿಯ ನಾಗರಿಕರು ಹೃದಯ ಮುದ್ರೆ ಮಾಡಿ, ಯಾಕೆಂದರೆ ವಯಸ್ಸಾಗ್ತದೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರಬಾರ್ದು, ಹೃದಯದ ಆರೋಗ್ಯಕ್ಕೆ ಹೃದಯ ಮುದ್ರೆ. ಮತ್ತು ಡಯಾಬಿಟಿಕ್ ಇದ್ದರೆ ಅಪಾನ ಮುದ್ರೆ, ಹೆಬ್ಬೆರಳು ಉಂಗುರ ಬೆರಳು ಮಧ್ಯದ ಬೆರಳು, ಅಂದರೆ ಶನಿಗ್ರಹ ಸೂರ್ಯಗ್ರಹ ಶುಕ್ರಗ್ರಹ, ಹೆಬ್ಬೆರಳು ಉಂಗುರ ಬೆರಳು ಅಂದರೆ ಮಧ್ಯದ ಬೆರಳು ಆಕಾಶ, ಈ ಬೆರಳಿನ ಅಗ್ರಭಾಗ ಸ್ಪರ್ಶಿಸಿ ತೋರು ಬೆರಳು ಕಿರು ಬೆರಳು ನೇರ, ಇದು ಅಪಾನ ಮುದ್ರೆ. ಯಾರಿಗೆ ವಯಸ್ಸಾದವರಿಗೆ ಕೆಲವು ಡಯಾಬಿಟಿಕ್ ಇರ್ತದೆ, ಅಂಥವ್ರು ಅಪಾನ ಮುದ್ರೆ 30 ನಿಮಿಷ ಮಾಡಬೇಕು. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್, ಮಂತ್ರ ಹಾಕಿದರೆ ಇನ್ನಷ್ಟು ಹೀಲಿಂಗ್ ಆಗ್ತದೆ. ಸಾಮಾನ್ಯವಾಗಿ ಇಷ್ಟು ಮುದ್ರೆ ಅವರು ಹಿರಿಯ ನಾಗರಿಕರು ಮನೆಯಲ್ಲಿ ಕೂತುಕೊಂಡು ಇನ್ನೂ ಸಮಯ ಇದ್ದರೆ ಅವರವರ ವೈಯಕ್ತಿಕ ಸಮಾಲೋಚನೆ ನಡೆಸಿ ನಾವು ಯಾವ ಮುದ್ರೆ ಮಾಡಿ ಅಂತ ಹೇಳ್ತೀವಿ. ನಾವು ನಮ್ಮ ಆನ್ಲೈನ್ ಕ್ಲಾಸ್ ನಾವು ಮಾಡ್ತಾ ಇರ್ತೀವಿ, ಬೆಳಿಗ್ಗೆ 1:30 ಉಚಿತ ಆನ್ಲೈನ್, ಆಮೇಲೆ 10 ಗಂಟೆ ಒಂದು ಕ್ಲಾಸ್ ಇದೆ. ಈಗ ಸಂಜೆಯಲ್ಲಿ SGM ಆಯುರ್ವೇದ ಆಸ್ಪತ್ರೆ ಸಹ ಯೋಗ ತರಗತಿ ಇದೆ. ಅಲ್ಲಿ ನಾವು ಆನ್ಲೈನ್ ಕ್ಲಾಸಲ್ಲಿ ಒಂದು ಡೈಲಿ ಒಂದು 10-12 ನಿಮಿಷ ಮುದ್ರಾ ಯೋಗ ಮಾಡ್ತೇವೆ, ಮತ್ತು ಲೈವ್ ಕ್ಲಾಸಲ್ಲಿ ಹೇಳ್ತೇವೆ. ಹಾಗೆ ಆಸಕ್ತರಿಗೆ ಅದಕ್ಕೂ ಸಹ ಆನ್ಲೈನ್ ಕ್ಲಾಸಿಗೆ ಭಾಗವಹಿಸೋದು, ಗೂಗಲ್ ಮೀಟಲ್ಲಿ ಮಾಡ್ತೇವೆ. ಅದು ಯಾವಾಗ ಕೊರೋನಾ ಸ್ಟಾರ್ಟ್ ಆಯಿತು 2020 ಮಾರ್ಚಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಿಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳ್ಬೋದು? ಹೌದು, ನನಗೆ ಅದೇ ನನ್ನ ನಂಬರಕ್ಕೆ ಮೆಸೇಜ್ ಮಾಡಿದರೆ, ನನಗೆ ವಾಟ್ಸಪ್ಪಲ್ಲಿ ಅದೇ ನಂಬರಕ್ಕೆ ಮೆಸೇಜ್ ಮಾಡಿದರೆ ನಾನು ಯಾವ ಕ್ಲಾಸ್ ಅಂದರೆ 5:30 ಕ್ಲಾಸ್ ಬೇಕಾ, 10 ಗಂಟೆ ಕ್ಲಾಸ್ ಬೇಕಾ, ಅಥವಾ ಸಂಜೆ 5 ಗಂಟೆ ಕ್ಲಾಸ್ ಬೇಕಂದಲ್ಲಿ ಟೈಮ್ ಹಾಕಿದರೆ ಮೆಸೇಜ್ ಮಾಡಿ, ಸಾಕು ಕಾಲ್ ಮಾಡಬೇಕು ಅಂತ ಇಲ್ಲ. ಹಾಗೂ ನಾನು ಆ ಕೋಡ್ ಕಳಿಸ್ತೇನೆ ಅವರಿಗೆ ಗೂಗಲ್ ಮೀಟಿದು. ನನ್ನ ಮೊಬೈಲ್ ಸಂಖ್ಯೆ 9448394987 9448394987. ಬಹಳ ಸಂತೋಷ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರೇ. ಚಿಕಿತ್ಸಾ ಮುದ್ರೆಗಳು ಅಂದರೆ ಏನು, ಅದರ ಒಂದು ವಿಶೇಷತೆ ಏನು, ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಮುದ್ರೆಗಳು ಯಾವ ರೀತಿ ನೆರವಾಗ್ತವೆ ಎನ್ನುವುದ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ತೆ. ಇದುವರೆಗೂ ಚಿಕಿತ್ಸಾ ಮುದ್ರೆಗಳು ಈ ಕುರಿತು ಮಂಗಳೂರಿನ ಯೋಗ ಶಿಕ್ಷಕರಾದ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು TS ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರಾ. जुड़ेगा खुशियों से नाता कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 55,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 40,000 47,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 24,000 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 16,000 ರೂಪಾಯಿಗಳು, ಎರಡನೇ ವರ್ಗ 1,000 12,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 2,950 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 3,050 ರೂಪಾಯಿಗಳು, ಐಆರ್ 8 ಕ್ವಿಂಟಾಲಿಗೆ 2,900 3,000 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,750 1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300 4,600 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 28,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 ರೂಪಾಯಿಗಳು, ಕದಳಿಬಾಳೆ ಕ್ವಿಂಟಾಲಿಗೆ 3,000 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 3,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 3,200 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಾಂಧವರೇ, ಬೆಳೆ ಉತ್ಪಾದನೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ನೂಆಲ್ಗಿ ದ್ರಾವಣದ ಬಳಕೆ ಲಭ್ಯತೆ ಮತ್ತು ಪ್ರಯೋಜನ ಕುರಿತ ಪ್ರಾಯೋಜಿತ ಕಾರ್ಯಕ್ರಮಗಳು ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ ಕೃಷಿ ಕಾರ್ಯಕ್ರಮದಲ್ಲಿ ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ವೃಂದಗಾನದಲ್ಲಿ ಭಕ್ತಿಗೀತೆಯೊಂದನ್ನು ಕೇಳೋಣ. ದೇವಿ ಮಹಾಬಲಶೈಲ ನೀಲಯೇ ದೇವಿ ಮಹಾಬಲಶೈಲ ನೀಲಯೇ ದೇವಿ ಮಹಾಬಲಶೈಲ ನೀಲ ಭವನೇಶ್ವರಿ